करीब 21,000 करोड़ रुपए ही प्रीमियम के तौर पर दिए, लेकिन उन्हें मुआवजे के तौर पर 1,00,000 करोड़ रुपए से ज्यादा मिले। प्रतिकूल हवामान नष्ट समय पीएमएफबीवाई योजना रैतर के आर्थिक भद्रते अनुवे प्रधानमंत्री फसल बीमा योजना कृषि रैतर कल्याण सचिवालय भारत सरकार। ಪ್ರಿಯ ಗ್ರಾಹಕರೇ, ದಸರಾ ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 0817-296-775. ವನ್ಯಜೀವಿಗಳು, ವನದೇವತೆಯ ಆಭರಣಗಳು, ಮಾನವ ಕುಲದ ಅಳಿವು ಉಳಿವು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯಲ್ಲಡಗಿದೆ. ಪರಿಸರ ಸಮತೋಲನವನ್ನು ಕಾಪಾಡಲು ಕ್ಷೀಣಿಸುತ್ತಿರುವ ವನ್ಯಜೀವಿಗಳನ್ನು ರಕ್ಷಿಸೋಣ. ಈ ವನ್ಯಜೀವಿ ಸಪ್ತಾಹ ಕರ್ನಾಟಕ ಅರಣ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ ಸುಸ್ಥಿರ ಪರಿಸರಕ್ಕಾಗಿ ಪ್ರಮುಖ ಜೀವಿಗಳ ಪುನರುತ್ಥಾನದತ್ತ ಹೆಜ್ಜೆ ಹಾಕೋಣ. 68ನೇ ವನ್ಯಜೀವಿ ಸಪ್ತಾಹ ಅಕ್ಟೋಬರ್ 2 ಅಕ್ಟೋಬರ್ 8. ಹೆಚ್ಚಿನ ಮಾಹಿತಿಗೆ ಅರಣ್ಯ ಸಹಾಯವಾಣಿ 1926 ಕರೆ ಮಾಡಿ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಹೊಂಡಗಳು ಮತ್ತು ಕೊಳಗಳಲ್ಲಿ ಮೀನು ಸಾಕಾಣಿಕೆ. ಈ ಕುರಿತು ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಎಂ ಶಿವಶಂಕರ್ ಅವರೊಂದಿಗೆ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸುತ್ತಾರೆ ಗೋರಾ ರವಿಶಂಕರ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಹೊಂಡಗಳು ಮತ್ತು ಕೊಳಗಳಲ್ಲಿ ಮೀನುಗಳ ಸಾಕಾಣಿಕೆ, ಈ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಎಂ ಶಿವಶಂಕರ್ ಅವರು ಮಾಹಿತಿಯನ್ನ ಮಾಡಿಕೊಡಲಿದ್ದಾರೆ. ಸರ್, ನಮಸ್ಕಾರ. ನಮಸ್ತೆ ಸರ್. ಸಹಜವಾಗಿ ನಾವು ಯಾವುದೇ ಒಂದು ಕೃಷಿಯನ್ನ ಮಾಡಬೇಕು ಅನ್ನೋದಾದ್ರೆ ಅದು ಬೆಳೆಗಳ ದೃಷ್ಟಿಯಲ್ಲಾಗಿರ್ಬೋದು, ಮೀನು ಮರಿಗಳ ಸಾಕಾಣಿಕೆ ಆಗಿರ್ಬೋದು, ಅಥವಾ ಹಂದಿ ಕೋಳಿ ಹೀಗೆ ಸಮಗ್ರ ಕೃಷಿಯನ್ನು ಮಾಡೋದಾಗಿರ್ಬೋದು, ಒಟ್ಟಾರೆ ನಾವು ಏನೇ ಒಂದು ಮಾಡಬೇಕು ಅಂತಂದ್ರೂ ಕೂಡ ಅದಕ್ಕೆ ಪೂರ್ವ ತಯಾರಿ ಬಹಳ ಮುಖ್ಯ. ಹೌದು. ಹಾಗಾಗಿ ಇವತ್ತು ನೀವು ನಮಗೆ ಕೃಷಿ ಹೊಂಡಗಳಲ್ಲಿ ಮತ್ತೆ ಕೊಳಗಳಲ್ಲಿ ಮೀನು ಮರಿಗಳನ್ನ ಯಾವ ರೀತಿ ಸಾಕಾಣಿಕೆಯನ್ನು ಮಾಡಬಹುದು, ಈ ರೀತಿ ಸಾಕಾಣಿಕೆ ಮಾಡೋದ್ರಿಂದ ರೈತರು ಯಾವ ರೀತಿಯ ಲಾಭವನ್ನ ಮಾಡಿಕೊಳ್ಬಹುದು ಅನ್ನೋ ಕುರಿತಂತೆ ವಿಚಾರಗಳನ್ನ ಮಾಡಿಕೊಡಿ. ಮೊದಲಿಗೆ ಈ ಮೀನು ಕೃಷಿ ಅಂತಂದ್ರೆ ಏನು ಸರ್? ಮೀನು ಕೃಷಿ ಅಂತಂದ್ರೆ ಅತಿ ಕಡಿಮೆ ದರದಲ್ಲಿ ನಮ್ಮಲ್ಲಿ ಇರುವಂತ ಕೃಷಿ ಹೊಂಡಗಳಲ್ಲಿ ಮತ್ತೆ ಯಾವುದೇ ಖರ್ಚು ವೆಚ್ಚವಿಲ್ಲದೆ ಕಡಿಮೆ ಖರ್ಚಿನಲ್ಲಿ ಒಂದು ಅಧಿಕವಾದಂತಹ ಲಾಭ ಪಡೆಯುವಂತ ಒಂದು ಕೃಷಿಗೆ ಮೀನು ಕೃಷಿ ಅಂತ ಹೇಳಬಲ್ಲವು. ಸಹಜವಾಗಿ ನಾವು ಯಾವುದೇ ಒಂದು ಕೃಷಿಯನ್ನ ಮಾಡಬೇಕಾದ್ರೂ ಕೂಡ ಇಲ್ಲಿ ತಳಿಗಳು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಹೌದು. ಹಾಗೇನೆ ಈ ಮೀನನ್ನ ಸಾಕಾಣಿಕೆ ಮಾಡಬೇಕಾದ್ರೆ ಯಾವೆಲ್ಲ ತಳಿಗಳಿದಾವೆ ಮತ್ತೆ ಮುಖ್ಯವಾದಂತಹ ತಳಿಗಳು ಯಾವುದು? ಸರ್, ಈಗ ಹೇಳ್ಬೇಕಂತಂದ್ರೆ ಪ್ರಮುಖವಾಗಿ ಮೀನಿನಲ್ಲಿ ಸುಮಾರು 20,000 ಮೇಲ್ಪಟ್ಟಂತ ತಳಿಗಳಿದಾವೆ. ಅದರಲ್ಲಿ ಸಮುದ್ರದಲ್ಲಿ ಸಾಕುವಂತ ಮೀನುಗಳು ಬೇರೆ, ಸಿಹಿ ನೀರಿನಲ್ಲಿ ಅಂತಂದ್ರೆ ನಮ್ಮ ಕೃಷಿ ಕೊಳಗಳಲ್ಲಿ ಕೃಷಿ ಹೊಂಡಗಳಲ್ಲಿ ಮತ್ತೆ ಕೆರೆಗಳಲ್ಲಿ ಸಾಕುವಂತ ತಳಿಗಳೇ ಬೇರೆ. ಮೊದಲನೇದಾಗಿ ನಮ್ಮಲ್ಲಿ ಏನು ನಾವು ಸಮುದ್ರದಲ್ಲಿ ಸಾಕುವಂತ ಮೀನುಗಳನ್ನ ತಗೊಂಡ್ ಬಂದು ಈ ಕೃಷಿ ಹೊಂಡಗಳು ಬಿಟ್ಟರೆ ದೊಡ್ಡವಾಗಲ್ಲ, ಸಾಕಾಗೋದಿಲ್ಲ. ಅದೇ ರೀತಿ ನಮ್ಮಲ್ಲಿ ಏನು ನಾವು ಸಿಹಿ ನೀರಿನಲ್ಲಿ ಬೆಳೆಯುವಂತಹ ತಳಿಗಳನ್ನ ತಗೊಂಡೋಗಿ ಸಮುದ್ರದಲ್ಲಿ ಬಿಟ್ರೆ ಅವು ಸಹ ಬೆಳೆಯೋದಲ್ಲ. ಸೊ ಆದ್ದರಿಂದ ನಾನು ತಮಗೆ ಹೇಳಿದ ಹಾಗೆ 20,000 ಜಾತಿಗಿಂತ ಮೇಲ್ಪಟ್ಟಂತಹ ತಳಿಗಳು ಇದಾವೆ ಮೀನುಗಳು. ಅದರಲ್ಲಿ ನಾವು ತಮಗೆ ಕಂಡಂಗೆ ಸುಮಾರು 10-15 ತಳಿಗಳನ್ನ ನಾವು ಇಲ್ಲಿ ಸಾಕಾಣಿಕೆ ಮಾಡಬಹುದು. ತಮಗೆಲ್ಲ ಗೊತ್ತಿರುವಂತಹ ವಿಚಾರ, ಪ್ರಮುಖವಾಗಿ ತಳಿಗಳು ಕಟ್ಲಾ ಅಂತಾರೆ, ರೋಹು ಅಂತಾರೆ, ಮತ್ತೆ ಸಾಮಾನ್ಯ ಗೆಂಡೆ ಅಂತೀವಿ, ಮತ್ತೆ ಹುಲ್ಲು ಗೆಂಡೆ ಅಂತೀವಿ, ಮತ್ತೆ ಬೆಳ್ಳಿ ಗೆಂಡೆ ಅಂತೀವಿ, ಮತ್ತೆ ಮೃಗಾಲ್ ಅಂತೀವಿ, ಜೊತೆಗೆ ತಿಲಾಪಿ ಅಂತ ಹೊಸ ತಳಿ ಒಂದು ಬಂದಿದೆ, ಜಿಲೇಬಿ ಅಂತ, ಅದನ್ನ ತಿಲಾಪಿ ಅಂತೀವಿ, ಅದು ಸಹ ಬಂದಿದೆ. ಇನ್ನು ಅಧಿಕ ಇಳುವರಿ ಕೊಡುವಂತ ತಳಿಗಳು ಅಮೂರ್ ಕಾಮನ್ ಕರ್ಪ ಅಂತ ಹೊಸದಾಗಿ ಬಿಡುಗಡೆ ಮಾಡಿದ್ದಾರೆ, ಮತ್ತೆ ಜಯಂತಿ ರೋಹು ಅಂತ ಅದೊಂದು ತಳಿಯನ್ನ ಹೊಸದಾಗಿ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಸೊ ಸುಮಾರು ಒಂದು 10-15 ತಳಿಗಳನ್ನ ನಾವು ಸುಸೂತ್ರವಾಗಿ ನಮ್ಮಲ್ಲಿ ಬೆಳೆಯಬಹುದು ಸರ್. ಈಗ ನಾವು ಮುಖ್ಯವಾಗಿ ಮಾತಾಡ್ತಿರ್ತಕ್ಕಂತಹ ವಿಚಾರ ಏನು ಅಂತಂದ್ರೆ ಕೃಷಿ ಹೊಂಡಗಳಲ್ಲಿ ಮೀನು ಮರಿಗಳನ್ನ ಸಾಕಾಣಿಕೆ ಮಾಡುವ ವಿಚಾರ. ಹಾಗಾದ್ರೆ ನಾವು ಕೃಷಿ ಹೊಂಡಗಳಲ್ಲಿ ಮೀನನ್ನ ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ? ಮೊದಲನೇದಾಗಿ ಕೃಷಿ ಹೊಂಡಗಳು ಅಂತ ಹೇಳ್ತೀವಲ್ಲ, ಕೊಳಗಳು ಅಂತ ಹೇಳ್ತೀವಲ್ಲ, ಸೊ ಮೊದಲನೇದಾಗಿ ಉದ್ದ ಹಗಲ ಅನ್ನೋದಕ್ಕಿಂತ ಆಳ ಬಹಳ ಮುಖ್ಯ ಇದೆ. ಸೊ ಈಗಾಗಲೇ ನಮ್ಮ ರೈತ ಬಾಂಧವರು ಬರ್ತಾರೆ, ಸರ್ 15 ಆಳ ಇದೆ ಕೃಷಿ ಹೊಂಡ ಇದೆ, 20 ಆಳ ಇದೆ ಬಾವಿ ಇದೆ ಅಂತ ಹೇಳ್ತಾರೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಪ್ರಮುಖವಾಗಿ ಮೀನಿಗೆ ಸೂಕ್ತವಾದಂತಹ ಸಾಕ್ಲಿಕ್ಕೆ ಬೇಕಾದಂತ ಆಳ ಅಂತಂದ್ರೆ ಒಂದು 8-10 ಆಳ ಇರಬೇಕು. ಸರ್, ನಾವು 20 ಆಳ ಇದೆ ಸರ್, ನಾವು ಮೀನು ಮರಿ ಬಿಟ್ಟಿದ್ದೀವಿ, ಬೆಳೀತಾ ಇದಾವೆ ಅಂತ ಹೇಳ್ಬಹುದು. ಬಟ್ ಏನಾಗಿದೆ ಅಂತಂದ್ರೆ ಬೆಳವಣಿಗೆ ಆಗೋದಿಲ್ಲ, ಬೆಳವಣಿಗೆ ಕುಂಠಿತ ಹೋಗ್ತದೆ. ಸೊ ಆದ್ದರಿಂದ ನಮ್ಮ ರೈತರಿಗೆ ನಾನು ಹೇಳೋದೇನಂತಂದ್ರೆ, ಕೃಷಿ ಹೊಂಡಗಳು ಅಗಲ ಉದ್ದಾನಕ್ಕಿಂತ ನೀರಿನ ಸಂಪನ್ಮೂಲ ಲಭ್ಯತೆ ಎಷ್ಟೇ ಇರಲಿ, ನಮಗೆ ಒಂದು 1/2 ಎಕರೆ ಇರ್ಬೋದು, 1/2 ಎಕರೆ ಇರ್ಬೋದು, ಅಥವಾ 200-300 ಉದ್ದ, 200 ಆಗಲ್ಲ, ಈ ತರ ಎಲ್ಲ ರೈತರು ಹೇಳ್ತಾರೆ ನಮ್ಗೆ. ಬಟ್ ನಾನು ಹೇಳೋದೇನಂತಂದ್ರೆ, ನಿಮ್ಗೆ ಎಷ್ಟೇ ಉದ್ದ ಆಗಲಿದೆ, ನೀರಿನ ಲಭ್ಯತೆ ಮೇಲೆ ನಾವು ಎಷ್ಟು ಬೇಕಾದ್ರೂ ಕೃಷಿ ಹೊಂಡಗಳನ್ನ ಮಾಡ್ಕೊಬಹುದು. ನಮಗೆ ಆಳ ಬಹಳ ಮುಖ್ಯ ಇಲ್ಲಿ. ಸೊ ಏನಂತಂದ್ರೆ 7-8 ಇದ್ರೆ ಸೂಕ್ತ, 10-12 ಇದ್ರೆ ಏನ್ ತೊಂದರೆ ಇಲ್ಲ, ಬಟ್ ಅದು ಓಕೆ ತೊಂದರೆ ಇಲ್ಲ. ಬಟ್ ಮಿನಿಮಮ್ 3 ನೀರು ನಿಂತಿರ್ಬೇಕು, ಮ್ಯಾಕ್ಸಿಮಮ್ 7-8 ಇದ್ರೆ ತುಂಬಾ ಒಳ್ಳೇದು. ಅದ್ರ ಜೊತೆನಲ್ಲಿ ತಮ್ಗೆಲ್ಲ ಗೊತ್ತಿರೋ ಹಾಗೆ ಉದ್ದ ಆಗಲ್ಲ ಅಂತ ಎಷ್ಟಡಿ ಬೇಕಾದ್ರೆ ಎಷ್ಟು ಎಕರೆ ಬೇಕಾದ್ರೆ ನೀರಿರ್ಬೋದು. ಮುಖ್ಯವಾಗಿ ಇಲ್ಲಿ ಅವರಿಗೆ ನೀರಿನ ಲಭ್ಯತೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಬಹುದು. ಹೌದು. ಇನ್ನು ಯಾವುದೇ ಒಂದು ಕೃಷಿನಲ್ಲಿ ನಾವು ಆಹಾರ ಮುಖ್ಯ ಆಗುತ್ತೆ. ಈಗ ನಾವೀಗ ಪ್ರಾಣಿ ಸಾಕಾಣಿಕೆಗೆ ಅಂತ ಹೇಳಿ ಬಂದಾಗ ಆಹಾರ ಮುಖ್ಯ ಆಗುತ್ತೆ. ಹೌದು. ಹಾಗೀಗ ನಾವು ಮೀನಿಗೆ ಏನೆಲ್ಲ ಆಹಾರವನ್ನ ಕೊಡಬೇಕಾಗುತ್ತೆ? ಸರ್, ಈಗ ತಮಗೆ ಹೇಳೋದು ಮೊದಲನೇದಾಗಿ ಇದು ರೈತರಿಗೆಲ್ಲ ಮನವರಿಕೆ ಆಗಬೇಕು. ಮೊದಲು ನಾವು ಕೃಷಿ ಹೊಂಡಗಳನ್ನ ಮೀನು ಮರಿ ಬಿಡೋದಕ್ಕಿಂತ ಮುಂಚೆ ನಾವು ಕೃಷಿ ಹೊಂಡಗಳನ್ನ ಫಲವತ್ತತೆ ಮಾಡ್ಕೊಬೇಕು. ಕೃಷಿ ಹೊಂಡಗಳನ್ನ ಫಲವತ್ತತೆ ಮಾಡ್ಕೊಂಡ್ರೆ ಮೀನಿಗೆ ನೈಸರ್ಗಿಕವಾದಂತ ಆಹಾರ ಸಿಗ್ಬೇಕು ಅಲ್ವಾ. ಸೊ ಒಂದು ಮೊದಲನೇದಾಗಿ ನೈಸರ್ಗಿಕ ಅಂದ್ರೆ ಕೃಷಿ ಹೊಂಡಗಳ ಫಲವತ್ತತೆ ಯಾವ ರೀತಿ ಮಾಡ್ಕೊಬೇಕು ಅಂತಂದ್ರೆ, ಮೊದಲನೇದಾಗಿ ನಾವು 1 ಎಕರೆಗೆ ನೀರಿಗೆ ಸುಮಾರು 500 kg ಅಷ್ಟು ಸಗಣಿ ಹಾಕ್ಬೇಕಾಗುತ್ತೆ. ಮತ್ತೆ ಒಂದು 100-150 kg ಕೋಳಿ ಗೊಬ್ಬರ ಹಾಕ್ಬೇಕಾಗುತ್ತೆ. ಇಷ್ಟನ್ನ ಹಾಕಿ ಮಣ್ಣಿನ ಸರಿಯಾಗಿ ಉಕ್ಕೆ ಹೊಡೆದು ಅದರಲ್ಲಿ ನೀರು ತುಂಬಿಸಿದ್ರೆ, ನೀರು ತುಂಬಿಸಿದ ನಂತರ ನೀರಿನಲ್ಲಿ ಒಂದು 15-20 ದಿನಗಳ ನಂತರ ಮೀನ್ ಮರಿ ಬಿಡಬೇಕಾಗುತ್ತೆ. ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ಕೊಟ್ಟು ಹಾಕಿ ನಂತರ ನೀರಿತ್ತು ಅಂತಂದ್ರೆ ಒಂದು 200 kg ಸಗಣಿಯನ್ನ ಬಗ್ಡ ಮಾಡಿ ಬಿಡ್ಬೇಕು. ಸಗಣಿಯನ್ನ ಜಂಪ್ ಮಾಡಬಾರ್ದು, ನೇರವಾಗಿ ಹಾಕಬಾರ್ದು. ಬಗ್ಡ ಮಾಡಿ ಹಾಕೋದಕ್ಕೂ ನೇರವಾಗಿ ಸಗಣಿನ ಎತ್ತಿ ಕೃಷಿ ಹೊಂಡಕ್ಕೆ ಎಸೆಯೋದಕ್ಕಿಂತ ವ್ಯತ್ಯಾಸ ಏನು ಅಂತಂದ್ರೆ, ಬಗ್ಡ ಮಾಡಿಬಿಟ್ರೆ ಅದರಲ್ಲಿರುವಂತ ಪದಾರ್ಥಗಳು, ಯಾವ್ದ್ರಲ್ಲಿ ಆ ಸಗಣಿಲಿರುವಂತ ಅಜೀರ್ಣವಾದಂತ ಪದಾರ್ಥಗಳು, ಅದರಲ್ಲಿರುವಂತ ಕ್ರಿಮಿಕೀಟಗಳು ನೀರಿನಲ್ಲಿ ಸ್ಪ್ರೆಡ್ ಆದಾಗ ಅವು ನೀರಿನಲ್ಲಿ ತೇಲಾಡ್ತವೆ. ಸೊ ಹಾಗ ಆ ಮೀನು ಅದನ್ನ ಅಟ್ಯಾಕ್ ಮಾಡ್ತವೆ, ತಿಂತವೆ. ಜೊತೆಗೆ ನಾವು ಒಂದೇ ಸಾರಿ ಸಗಣಿಯನ್ನ ನೀರಿನಲ್ಲಿ ಡಂಪ್ ಮಾಡಿದ್ರೆ ಸಗಣಿ ಹೋಗಿ ಬಾಟಮ್ ಅಲ್ಲಿ ಕೂತ್ಕೊಳ್ಳುತ್ತೆ, ತಳಭಾಗದಲ್ಲಿ ಕೂತ್ಕೊಳ್ಳುತ್ತೆ, ಬೇಗ ಕರಗಲ್ಲ. ಸೊ ಅದೊಂದು ತರ ಪೊಲ್ಯೂಟೆಡ್ ಆದಂಗೆ. ಆಮೇಲೆ ಯಥೇಚ್ಛಾಗಿ ಸಗಣಿ ಹಾಕೋದನ್ನು ಪೊಲ್ಯೂಟೆಡ್, ಲಿಮಿಟ್ ಆಗಿ ಹಾಕ್ಬೇಕು. ಎಷ್ಟು ಬೇಕೋ ಅಷ್ಟು ಸೀಮಿತವಾಗಿ ಹಾಕಿದ್ರೆ ಬಹಳ ಒಳ್ಳೇದು. ಸೊ ಇದರಿಂದ ಫಲವತ್ತತೆ ಫಸ್ಟ್ ಮೊದಲೇ ಮಾಡ್ಕೊಂಡ್ರೆ ಫಸ್ಟ್ ಮೀನಿಗೆ ನೈಸರ್ಗಿಕವಾದಂತ ಆಹಾರ, ನ್ಯಾಚುರಲ್ ಆಹಾರ ಅಂತೀವಲ್ಲ, ಅದು ಸಿಗುತ್ತೆ. ಜೊತೆಗೆ ಮೀನಿಗೆ ಅಡಿಷನಲ್ ಆರ್ಟಿಫಿಷಿಯಲ್ ಫುಡ್ ಅಂತ ಬರ್ತದೆ, ಏನು ಪಾಲಿಸ್ತೋಡು, ಆಮೇಲೆ ಕಡಲೆಕಾಯಿ ಹಿಂಡಿ, ಇವು ಜೊತೆನಲ್ಲಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮೀನಿನ ಗುಂಡಿಗೆ ಒಂದು 50 gram 100 gram ಫಸ್ಟ್ ಮೊದಲನೇ ದಿನದಿಂದ ಇರಿಸ್ತಾ ಇದ್ರೆ, ಸೊ ಒಂದು 3 ತಿಂಗಳವರೆಗೂ ಫೀಡ್ ಕೊಟ್ರೆ ಅದು ತುಂಬಾ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ, ತುಂಬಾ ಉತ್ತಮವಾದ ಬೆಳವಣಿಗೆ ಬರ್ತದೆ. ನಮ್ದು ಏನಂತಂದ್ರೆ ನೈಸರ್ಗಿಕವಾದಂತ ಆಹಾರ ಸಿಗುವ ಮಾಡಿದರೆ ಮೀನಿನ ಖರ್ಚು ತುಂಬಾ ಕಡಿಮೆ ಆಗುತ್ತೆ. ಅಡಿಷನಲ್ ಆಗಿ 30% ಮಾತ್ರ ನಾವು ಆರ್ಟಿಫಿಷಿಯಲ್ ಫೀಡ್, ಕಮರ್ಷಿಯಲ್ ಫೀಡ್ ಉಪಯೋಗಿಸಬೇಕು, ಆಗ ಲಾಭದಾಯಕ. ಬಹಳ ಮುಖ್ಯವಾಗಿ ಇಲ್ಲಿ ನೈಸರ್ಗಿಕ ಆಹಾರ ಮುಖ್ಯ ಅಂತ ನಾವು ಗಮನಿಸಬೇಕಾಗುತ್ತೆ. ಜೊತೆಗೆ ಹೊರಭಾಗದಿಂದ 1% ಕೊಟ್ಟರೆ ಸಾಕಾಗುತ್ತೆ, ಸಾಕಾಗುತ್ತೆ. ಹಾಗಾದ್ರೆ ಸರ್, ನಮ್ಮ ಪ್ರಸ್ತುತ ಹಾಸನ ಜಿಲ್ಲೆಯಲ್ಲಿ ಮೀನಿನ ಸಾಕಾಣಿಕೆ ಹೇಗಿದೆ? ನಮ್ಮ ಹಾಸನ ಜಿಲ್ಲೆಯಲ್ಲಿ ಸುಮಾರು 3 ಡ್ಯಾಮ್ಗಳಿದಾವೆ, ಹೇಮಾವತಿ, ವಾಟವಳೆ, ಯಗಚಿ ಅಂತ. ಸೊ ನಮಗೆ ಬೇರೆ ಜಿಲ್ಲೆಗೆ ಹೋಲಿಕೆ ಮಾಡಿದಾಗ ನೀರಿನ ಫಲವತ್ತತೆ ತುಂಬಾ ಚೆನ್ನಾಗಿದೆ. ಆದರೂ ಸ್ವಲ್ಪ ಕೆಲವೊಂದು ಪ್ರದೇಶ ತಾಲೂಕುಗಳ ವ್ಯಾಪ್ತಿಯಲ್ಲಿ ಸ್ವಲ್ಪ ಒಣಭೂಮಿ ಇದೆ. ಸೊ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಏನು ಈ ವ್ಯಾಪ್ತಿಗೊಳಪಟ್ಟಂತ ಜಾಗಗಳೇನಿದಾವಲ್ಲ, ಸ್ಥಳಗಳಿದಾವಲ್ಲ, ಅಲ್ಲೆಲ್ಲ ಅಚ್ಚುಕಟ್ಟು ಪ್ರದೇಶ ಇರ್ಬೋದು ಮತ್ತೆ ಚಾನಲ್ ಇರ್ಬೋದು, ಅಂತ ಕಡೆ ಎಲ್ಲ ಮೀನುಗಾರಿಕೆಗೆ ಚೆನ್ನಾಗಿ ಸೂಕ್ತವಾಗಿ ಅವಕಾಶ ಇದೆ. ಜೊತೆಗೆ ನಮ್ಮಲ್ಲಿ ಮೀನಿನ ಮರಿಗಳಿಗೂ ಏನು ಕೊರತೆ ಇಲ್ಲ, ಯಾಕಂದ್ರೆ ಈಗಾಗಲೇ ಇಲಾಖೆಯಲ್ಲಿ ಸುಮಾರು 7-8 ಮೀನು ಪಾಲನಾ ಕೇಂದ್ರ ಇದಾವೆ, ಅಲ್ಲೆಲ್ಲ ಮೀನಿನ ಲಭ್ಯತೆ ಇದೆ. ಜೊತೆಗೆ ನಮಗೆ ಅತಿ ಹೆಚ್ಚು ಮೀನು ಮರಿ ಬೇಕಾದ್ರೆ ಸುಮಾರು ನಮಗೆ ನಿಯರ್ ಭದ್ರಾವತಿ ಅಂತಿದೆ, ಮತ್ತೆ ಇಲ್ಲಿ ಹೆಸರುಘಟ್ಟ ಅಂತಿದೆ, ಮತ್ತೆ ಈ ಕಡೆ ಕಬಿನಿ ಡ್ಯಾಮ್ ಅಂತಿದೆ, ಮತ್ತೆ ಇಲ್ಲಿ ಹ್ಯಾರಂಗಿ ಡ್ಯಾಮ್ ಅಂತಿದೆ, ಇಲ್ಲೆಲ್ಲ ಮೀನಿನ ಮರಿ ಲಭ್ಯತೆ ಇದೆ. ಸೊ ಇಲ್ಲೆಲ್ಲ ಮೀನು ಮರಿನ ಪಾಲನೆ ಮಾಡಿರೋ ಮೀನು ಮರಿನ ತಂದು ನಾವು ಸಾಕಾಣಿಕೆ ಮಾಡಬಹುದು. ಮತ್ತೆ ಖಾಸಗಿ ಮೀನು ಪಾಲನಾ ಕೇಂದ್ರಗಳು ಇದಾವೆ, ಅಲ್ಲಿ ಸ್ವಲ್ಪ ಉತ್ತಮವಾದಂತಹ ಮರಿಗಳು ಸ್ವಲ್ಪ ದರ ಜಾಸ್ತಿ ಇರ್ತದೆ, ಸೊ ಅಲ್ಲಿ ಸಹ ಸಿಗುತ್ತೆ. ಸೊ ಮೀನಿನ ಮರಿಗೆ ಕೊರತೆ ಇಲ್ಲ, ಮೀನು ಸಾಕಾಣಿಕೆ ಮಾಡಬಹುದು. ಇಷ್ಟೆಲ್ಲ ಇದ್ರೂ ನಮ್ಮಲ್ಲಿ ಉತ್ಪಾದನೆ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬಹುದು. ಯಾಕೆಂತಂದ್ರೆ ಮೂರು ಡ್ಯಾಮ್ ಇದೆ ಅಂತ ಹೇಳಿದೆ, ಮೀನಿನ ಸಾಕಾಣಿಕೆ ತುಂಬಾ ಚೆನ್ನಾಗಿ ಸಂಪನ್ಮೂಲ ಇದೆ ಅಂತ ಹೇಳಿದೆ. ಬಟ್ ಆದರೆ ನಮ್ಮ ಗ್ರಾಹಕರಿಗೆ ಬೇಕಾದಷ್ಟು ಮೀನುಗಳನ್ನ ಪೂರೈಕೆ ಮಾಡಕ್ ಆಗ್ತಾ ಇಲ್ಲ. ನಮ್ಗೆ ಈಗಲೂ ಆಂಧ್ರದಿಂದ ಮಾರುಕಟ್ಟೆಗೆ ಆಮದಾಗ್ತಾ ಇದೆ. ಓಹೋ, ನಾವು ಯಾವುದೇ ಬೆಳೆಯನ್ನ ಮಾಡಬೇಕು ಅಂತಂದ್ರೆ ಮಿಶ್ರ ಕೃಷಿ ಮಾಡಿ ಅಂತ ಹೇಳಿ ಸಹಜವಾಗಿ ಹೇಳ್ತೇವೆ. ಹಾಗೇನೆ ಈ ನಾವು ಮೀನಿನಲ್ಲೂ ಕೂಡ ಮಿಶ್ರ ಮೀನು ಸಾಕಾಣಿಕೆ ಮಾಡಬಹುದಾ? ಹಾಗೇನೆ ಯಾವೆಲ್ಲ ತಳಿಗಳನ್ನ ನಾವು ಮಿಶ್ರ ಪ್ರಮಾಣದಲ್ಲಿ ಸಾಗುವಳಿಯನ್ನ ಮಾಡಬಹುದು ಅಥವಾ ಸಾಕಾಣಿಕೆಯನ್ನ ಮಾಡಬಹುದು? ಸರ್, ಮಿಶ್ರ ಮೀನು ಸಾಕಾಣಿಕೆ ಅಂತಂದ್ರೆ ಒಂದು ತಳಿಗಿಂತ ಮೇಲ್ಪಟ್ಟು ಅಂದ್ರೆ ಒಂದೇ ತಳಿ ಸಾಕೋದಕ್ಕಿಂತ ಮೂರು ನಾಲ್ಕು ತಳಿಗಳನ್ನ ಬಿಟ್ಟು ಮೀನು ಸಾಕಾಣಿಕೆ ಮಾಡಿದ್ರೆ ಸ್ವಲ್ಪ ಲಾಭದಾಯಕ. ಈಗ ನಮ್ಮ ರೈತ ಬಾಂಧವರಿಗೆ ಸರಿಯಾದಂತ ಮಾಹಿತಿ ಸಿಗೋದಿಲ್ಲ. ಅವ್ರಿಗೆ ಯಾವ್ದೋ ಒಂದು ತಳಿ ಹೋಗ್ತಿವಿ, ಮೀನ್ ಮರಿ ಇದೆ ಅಂತ ಕೇಳ್ತಾರೆ. ನಮ್ಮಲ್ಲಿ ಲಭ್ಯತೆ ಯಾವ ಮೀನ್ ಮರಿ ಇರ್ತದೋ ಅದು ಕೊಡ್ತಾರೆ. ಈಗ ಉದಾಹರಣೆಗೆ ನಾನು ಒಂದು ಎಕರೆಗೆ 5,000 ಮೀನ್ ಮರಿ ಬಿಡಬೇಕು ಅಂತ ಹೇಳ್ತೀನಿ. 5,000 ಮೀನ್ ಮರಿ ಒಂದೇ ಜಾತಿ ಮೀನ್ ತಳಿಗಳು ಬಿಟ್ಟರೆ ಒಳ್ಳೇದಲ್ಲ. ಅದಕ್ಕೆ ಈಗಾಗಲೇ ನಾನು ಕಟ್ಲಾ ಅಂತ ಹೇಳಿದೆ, ರೋಹು ಅಂತ ಹೇಳಿದೆ, ಸಾಮಾನ್ಯ ಗೆಂಡೆ ಅಂತ ಹೇಳಿದೆ, ಹುಲ್ಲು ಗೆಂಡೆ ಅಂತ ಹೇಳಿದೆ, ಬೆಲ್ಲಿ ಗೆಂಡೆ ಅಂತ ಹೇಳಿದೆ. ಈ ತರ ಒಂದು 5-7 ಅಂತ ಹೇಳದಲ್ಲ, ಅದನ್ನ ಕನಿಷ್ಠ ಪಕ್ಷ ಒಂದು 3-4 ತಳಿಗಳನ್ನ ಮಿಕ್ಸ್ ಮಾಡಿಬಿಟ್ರೆ ತುಂಬಾ ಒಳ್ಳೆಯದು. ಯಾಕೆ ಅಂತಂದ್ರೆ ಕಟ್ಲಾ ಅನ್ನೋದು ಒಂದು ಮೇಲ್ಪದರದ ಮೇಯಂತ ತಳಿ, ನೀರಿನ ಮೇಲ್ಭಾಗದಲ್ಲಿ ಆಹಾರವನ್ನ ತಿಂದು ಬದುಕುವಂತಹ ಒಂದು ತಳಿ. ಹೌದು, ಈ ರೋಹು ಅಂತ ಹೇಳ್ತೀವಿ ಅದು ಮಧ್ಯಪದರದಲ್ಲಿ ಮೇಯುವಂತ ತಳಿ. ಸಾಮಾನ್ಯ ಗೆಂಡೆ ಅಂತ ಹೇಳಿದ್ರೆ ಅದು ತಳಭಾಗದಲ್ಲಿ ಮೇಯುವಂತ ತಳಿ. ಈಗ ಏನಾಗಿದೆ ಅಂತಂದ್ರೆ, ಈಗ 5,000 ಮೀನು ಮರಿ ಬಿಟ್ಟಿವಿ ಅಂತಂದ್ರೆ ಕಟ್ಲಾ ಒಂದೇ ತಳಿ ಬಿಟ್ಟಿವಿ ಅಂತ ಎತ್ಕೊಳ್ಳಿ, ಆಗ ಅವೆಲ್ಲ 5,000 ಮೀನು ಮರಿ ಏನ್ ಮಾಡ್ತವೆ, ಮೇಲ್ಪದರದಲ್ಲಿ ಎಲ್ಲ ಮೇಯ್ತವೆ. ಸೊ ಒತ್ತಡ ಮತ್ತೆ ಕಾಂಪಿಟೇಷನ್ ಇವಾಗ ಜಾಸ್ತಿ ಆಗುತ್ತೆ. ಅದೇ 5,000 ಒಂದು 2,000 ಕಟ್ಲ, 1,500 ರೋಹು, 1,500 ಸಾಮಾನ್ಯ ಗೆಂಡೆ ಬಿಟ್ರೆ, ಸೊ 2,000 ಮೇಲ್ಪದರದಲ್ಲಿ ಮೇಯ್ತವೆ, 1,500 ಮಧ್ಯಪದರದಲ್ಲಿ ಮೇಯ್ತವೆ, ಇನ್ನು 1,500 ತಳಭಾಗದಲ್ಲಿ ಮೇಯ್ತವೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ಪೇಸಿಂಗ್ ಇರ್ತದೆ, ಫುಡ್ ಕಾಂಪಿಟೇಷನ್ ಕಡಿಮೆ ಆಗುತ್ತೆ, ಜೊತೆಗೆ ಬೆಳವಣಿಗೆ. ಸೊ ಇದನ್ನ ಅರ್ಥಕೊಂಡು ಮಾಹಿತಿ ತಗೊಂಡು ರೈತ ಬಾಂಧವರು ಮೀನು ಸಾಕಣೆದಾರರು ಮೀನು ಸಾಕಾಣಿಕೆ ಮಾಡಿದ್ರೆ ಉತ್ತಮ ಲಾಭದಾಯಕ. ನಾವೀಗ ಹೇಳಿದ್ರೆ ಉತ್ತಮವಾದಂತಹ ಲಾಭದಾಯಕ ಅಂತೇಳಿ, ನಾವೀಗ ಯಾವುದೇ ಒಂದು ಕೃಷಿಯನ್ನ ಮಾಡಲಿ ಅಥವಾ ಯಾವುದೇ ಒಂದು ಬೆಳೆಯನ್ನ ಮಾಡಿದ್ರೆ ಸಹಜವಾಗಿ ಲಾಭದ ನಿರೀಕ್ಷೆ ಇದ್ದೇ ಇರುತ್ತೆ. ಹಾಗೇನೆ ಮೀನು ಸಾಕಾಣಿಕೆಯಲ್ಲಿ ನಾವು ಲಾಭವನ್ನ ಯಾವ ರೀತಿ ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತೀರಿ? ತಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮಲ್ಲಿ ಇಲಾಖೆಗಳಲ್ಲೆಲ್ಲ 1,000 ಮೀನು ಮರಿಗೆ ಈ ಕಟ್ಲಾ ಅಂತೀವಲ್ಲ ಅದು 350-400 ರೂಪಾಯಿ ಇದೆ. ಈ ರೋಹು ಅಂತೀವಿ ಅದು 300-350 ಆ ತರ ಇದೆ. ಈ ಸಾಮಾನ್ಯ ಗೆಂಡೆ ಅಂತ ಹೇಳ್ತೀವಿ ಅದು ಒಂದು 200-250 ರೂಪಾಯಿ 1,000 ಮೀನು ಮರಿಗೆ ಕೊಡ್ತೀವಿ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು 5,000 ಮೀನು ಮರಿಗೆ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 1,500-2,000 ರೂಪಾಯಿ ಖರ್ಚು ಮಾಡಿದ್ರೆ, ಜೊತೆಗೆ ಒಂದು ಮೀನಿನ ಆಹಾರ ಕೃತಕ ಆಹಾರ ಅಂತ ಏನು ಹೇಳಿದ್ನಲ್ಲ ಅದಕ್ಕೆ ಒಂದು 5,000-10,000 ಅಂತ ಇಟ್ಕೊಂಡ್ರು. ಸೊ ಸರಿಯಾದಂತ ಪಾಲನೆ ಮಾಡಿ, ಸರಿಯಾದಂತ ಆಹಾರ ಪೂರೈಕೆ ಮಾಡಿ, ಸರಿಯಾದಂತ ಮ್ಯಾನೇಜ್ಮೆಂಟ್ ಅಂತೀವಲ್ವಾ ನಿರ್ವಹಣೆ ಮಾಡಿ ಇವಷ್ಟು ನೋಡ್ಕೊಂಡ್ರೆ ಕರೆಕ್ಟ್ ಆಗಿ 1 ವರ್ಷಕ್ಕೆ 10-12 ತಿಂಗಳಿಗೆ 1 ಎಕರೆಗೆ ಒಂದು ಮಿನಿಮಮ್ ಅಂದ್ರೆ ನಮ್ಮ ಪ್ರಕಾರ ಒಂದು 600-700 ಕೆಜಿಗೆ ಮೋಸ ಇಲ್ಲ. ಕನಿಷ್ಠ ಪಕ್ಷ ಒಂದು ಸರಾಸರಿ ಆವರೇಜು ಏನು ಕಟ್ಲಾ ಅಂತೀವಲ್ವಾ 1 ಕೆಜಿಯಿಂದ 1.5 ಕೆಜಿ ವರೆಗೂ ಬರುತ್ತೆ, ರೋಹು 1 ಕೆಜಿ ವರೆಗೂ ಬರುತ್ತೆ, ಸಾಮಾನ್ಯ ಗೆಂಡೆ ಅದು 700-800-900 ಗ್ರಾಮ್ 1 ಕೆಜಿ ವರೆಗೂ ಅದು ಬರುತ್ತೆ. ಸರಾಸರಿ ಆವರೇಜು 400-500 ಕೆಜಿ ಕೊಟ್ಟು, ತಮ್ಗೆ ಗೊತ್ತಿರೋ ಹಾಗೆ ಮೀನಿನ ಈಗಿನ ದರ ನಿಮ್ಗೆಲ್ಲ ಗೊತ್ತಿದೆ, 150-200 ರೂಪಾಯಿ ಇದೆ. ಹೌದು ಅಲ್ವಾ? ಸೊ ನಮಗಿಲ್ಲ ಅಂದ್ರೆ ಒಂದು 30-40 ರೂಪಾಯಿಗೆ ಅಂತೂ ಕೊರತೆ ಇಲ್ಲ. ಇನ್ನೂ ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಒಂದು 60-70 ಸಾವಿರಕ್ಕೂ ಮೋಸ ಇಲ್ಲ, ಆ ತರ ಲಾಭ ಮಾಡಬಹುದು. ಬಟ್ ಕೆಲವೊಂದು ಮುನ್ನೆಚ್ಚರಿಕೆ ತಗೊಂಬೇಕು, ಮುನ್ನೆಚ್ಚರಿಕೆ ಬಹಳ ಮುಖ್ಯ. ಈ ಕೆಲವರು ರೈತರು ಬರ್ತಾರೆ, ಸರ್ ನಮ್ಮಲ್ಲಿ ನೀರ್ಕಾಗೆ ಇದೆ ಅಂತ, ಅದು ಏನ್ ಸರ್ ಹಂಗೆ ಅವಾಯ್ಡ್ ಮಾಡೋದು ಅಂತ ಕೇಳಿದ್ದಾರೆ. ಕೆಲವು ರೈತರು ಬಂದಿದ್ದಾರೆ, ಸರ್ ಮೀನ್ ಮರಿ ಬಿಟ್ಟಿದೆ ಒಂದು ಇಲ್ಲ ಸರ್ ಅಂತ ಹೇಳಿದವರು ತುಂಬಾ ಜನ ಇದಾರೆ. ಕೆಲವರು ಬರ್ತಾರೆ, ಸರ್ ನಾವು ಬಿಟ್ಟು 1 ವರ್ಷ ಆಯ್ತು ಸರ್, ಬೆಟ್ಟ ಗಾತ್ರ ಇದಾವೆ, 3 ಬೆಟ್ಟ ಗಾತ್ರ ಇದೆ ಅಂತ, ಬೆಳವಣಿಗೆ ಆಗಿಲ್ಲ ಅಂತ ಹೇಳ್ತಾರೆ. ಇದಕ್ಕೆಲ್ಲ 4 ಕಾರಣಗಳು ಇರ್ತವೆ. ಒಂದು ನೀರ್ಕಾಗೇನ ಯಾವ ರೀತಿ ಅದನ್ನ ಅವಾಯ್ಡ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಮೀನುವರಿ ಬಿಟ್ಟಾಗ ಯಾವ ನೀರಿನಲ್ಲಿ ಏನು ಲಭ್ಯತೆ ಇದ್ದಾವೆ, ಆಹಾರದ ಏನು ಲಭ್ಯತೆ ಇದೆ ಅನ್ನೋದು ಗಮನಿಸಬೇಕು. ಮತ್ತೆ ನೀರಿನ ಆಳ ಏನಿದೆ ಅಂತ ಅರ್ಥ ಮಾಡ್ಕೊಬೇಕು. ಮತ್ತೆ ಕೆಲವರು ಬರ್ತಾರೆ ರೈತರು, ಸರ್ ಅದ ಮೀನುಮರಿ ಬಿಟ್ಟಿದೆ ಒಂದೂ ಇಲ್ಲ ಸರ್ ಅಂತ ಹೇಳಿದವರು ಉಂಟು. ಯಾಕೆ ಅಂತಂದ್ರೆ ಮೀನುಮರಿ ಒಂದೂ ಇಲ್ಲ ಅಂತ ಹೇಳಕ್ ನಾನಾ ತರ ಕಾಣಿರ್ತವೆ. ಮೀನಿನ ಗಾತ್ರ ಇದೆಯಲ್ಲ ಅದು ಬಹಳ ಮುಖ್ಯ. ಮೀನಿನ ಸೈಜ್ ಅದು ತುಂಬಾ ಸಣ್ಣ ಇತ್ತು ಅಂತಂದ್ರೆ, ಸೂಜಿ ಗಾತ್ರ ಇತ್ತು ಅಂತಂದ್ರೆ ಬೆಳವಣಿಗೆ ಆಗಲ್ಲ. ಯಾಕೆ ಅಂತಂದ್ರೆ ಅವನ್ನ ನಾವು 1000 ಮೀನ್ ಮರಿ ಬಿಟ್ರೆ 70% ಸತ್ತೋಗ್ಬಿಡ್ತವೆ, ಇನ್ನು 30% ಉಳಿತವೆ. ಸ್ವಲ್ಪ ನಾವು ತುಂಬ ಹೆಲ್ತಿ ಆಗಿರೋಂತವು, ಒಂದು ಬೆಟ್ಟ ಗಾತ್ರ ಇರೋಂತವು ಬಿಟ್ರೆ 100 ಮೀನ್ ಮರಿ ಬಿಟ್ರೆ 70% ಬದುಕಿದ್ರೆ ಸಾಕು. ಸೊ 30% ನಾವು ಆಲ್ಮೋಸ್ಟ್ ಆಲ್ ನಾವು ಮೈನಸ್ ಮಾಡ್ತೀವಿ. ಏನೋ ಒಂದು ನೀರ್ಕಾಗಿ ತಿನ್ನೋದಿರ್ಬೋದು, ಒಂದು ಸಾಯೋದಿರ್ಬೋದು, ನಾವು ಮೀನ್ ಮರಿ ತಗೊಂಡ್ ಬಂದು ನಮ್ಮ ಖುಷಿ ಬಿಟ್ಟಾಗ ಅಲ್ಲಿ ಒಂದ್ 4-5 ಸಾಯ್ಬಹುದು. ಈ ತರ ಎಲ್ಲ ಕಳೆದು 30% ಕಳೆದನು 70% ಬದುಕಿದ್ರೆ ಸಾಕು, ಲಾಭದಾಯಕ. ಈ ನಿಟ್ಟಿನಲ್ಲಿ ನಮ್ಮ ರೈತ ಬಂದವರು ಮುನ್ನೆಚ್ಚರಿಕೆಯನ್ನು ಅನುಸರಿಸಿಕೊಂಡ್ರೆ ಖಂಡಿತವಾಗ್ಲೂ ಲಾಭದಾಯಕವಾದಂತಹ ಮೀನು ಕೃಷಿಯನ್ನ ಮಾಡಬಹುದು. ನಿಜ. ಒಟ್ಟಿನಲ್ಲಿ ನಾವು ಈ ಮೀನು ಸಾಕಾಣಿಕೆಯನ್ನ ಗಮನಿಸಿದಾಗ ಸಮಗ್ರ ಕೃಷಿಯಲ್ಲಿ ಮೀನುಗಾರಿಕೆ ಮಾಡಿದ್ರೆ ಹೇಗಿರುತ್ತೆ ಅಂತ ಅಂತಂದ್ರೆ, ಈಗ ಕೋಳಿ ಜೊತೆ ಮೀನನ್ನ ಸಾಕೋದಾಗಿರಬಹುದು, ಹಂದಿ ಜೊತೆ ಮೀನು ಸಾಕಾಣಿಕೆ ಆಗಿರಬಹುದು, ಬಾತುಕೋಳಿಗಳ ಜೊತೆ ಮೀನು ಸಾಕಾಣಿಕೆ ಆಗಿರಬಹುದು, ಇಲ್ವೇ ತೋಟಗಾರಿಕೆ ಬೆಳೆಗಳನ್ನ ಮಾಡಿಕೊಂಡು ಆ ತೋಟಗಾರಿಕೆ ಬೆಳೆಗಳನ್ನ ಮಾಡುವ ಮಧ್ಯದಲ್ಲಿ ನಾವು ಕೃಷಿ ಹೊಂಡವನ್ನ ಮಾಡಿಕೊಂಡು ಮೀನು ಸಾಕಾಣಿಕೆ ಮಾಡೋದಾಗಿರಬಹುದು, ಈ ರೀತಿ ಒಟ್ಟಾರೆ ಸಮಗ್ರ ಕೃಷಿಯಲ್ಲಿ ಮೀನುಗಾರಿಕೆಯನ್ನು ಹೇಗೆ ಮಾಡಬಹುದು ಅಂತ ಹೇಳ್ತೀರಿ? ಸರ್, ಸಮಗ್ರ ಕೃಷಿಯಲ್ಲಿ ಮೀನುಗಾರಿಕೆ ಮೀನನ್ನು ಅಳವಡಿಸಿಕೊಳ್ಳಿ ಅನ್ನೋದು ನಮ್ಮ ಮ್ಯಾಂಡೇಟ್. ನಾವು ರೈತರಿಗೆ ಹೇಳೋದು ಇದೊಂದು ಮುಖ್ಯವಾದಂತಹ ವಿಚಾರ. ಜೊತೆಗೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ಸಮಗ್ರ ಕೃಷಿ ಅನ್ನೋದ್ರಲ್ಲಿ ಎಲ್ಲಾ ತರ ಕೃಷಿಯಲ್ಲಿ ಮೀನುಗಾರಿಕೆ ಅಳವಡಿಸ್ಕೊಳ್ಳಿ ಅಂತ. ಮೀನುಗಾರಿಕೆ ಕೃಷಿ ಹೊಂಡಗಳಲ್ಲಿ ಕೃಷಿ ಹೊಂಡ ಇದ್ರೆ ಮೀನು ಸಾಕಾಣಿಕೆ ಮಾಡಬಹುದು. ಜೊತೆಗೆ ಮಳೆಗಾಲ ಸ್ವಲ್ಪ ಕಡಿಮೆ ಆದಾಗ, ಮಳೆಯ ಅಭಾವ ಬಂದಾಗ, ನೀರಿನ ಕೊರತೆ ಆದಾಗ ಈ ಕೃಷಿ ಹೊಂಡದಲ್ಲಿ ಇರುವಂತಹ ನೀರನ್ನು ಬಳಸ್ಕೊಬಹುದು. ಇದಕ್ಕೆ ಕೃಷಿ ಬೆಳೆ ಚಟುವಟಿಕೆಗಳಿಗೆ ಹೌದಲ್ವಾ. ಕೋಳಿ ಮತ್ತು ಮೀನು ಸಾಕಾಣಿಕೆ ಅಂದಾಗ ಕೋಳಿಗಳು ನಾಟಿ ಕೋಳಿ ಆಗಿರ್ಬೋದು, ಫಾರಂ ಕೋಳಿ ಆಗಿರ್ಬೋದು, ಯಾವುದೇ ತರದ ಕೋಳಿಗಳನ್ನ ಸಾಕಾಣಿಕೆ ಮಾಡಿದಾಗ ಕೋಳಿಗಳಿಗೆ ಕೊಡುವಂತ ಫೀಡು ಆಹಾರ, ಅದರಿಂದ ಬರುವಂತ ವೇಸ್ಟೇಜು, ಮತ್ತೆ ಕೋಳಿಗಳು ಕೊಡುವಂತ ಇಕ್ಕೆ, ಇವನ್ನೆಲ್ಲ ತಿಂದು ಮೀನು ಬೆಳವಣಿಗೆ ಆಗ್ತವೆ. ಅಡಿಷನಲ್ ಫುಡ್ ಕೋಳಿಗೆ ಏನಾಗ್ತಿವಲ್ಲ ಅದನ್ನೇ ಮೀನಿಗೆ ಹಾಕ್ಬೋದು, ಮೀನಿಗೂ ಹಾಕ್ಬಹುದು. ಅಂದ್ರೆ ಕೋಳಿಗೆ ಹಾಕೋದ್ರೆ ಕೋಳಿಗೆ ಹಾಕಿ ಕೋಳಿ ಬಿಟ್ಟಿರ್ತಾರಲ್ಲ ವೇಸ್ಟೇಜ್ ಉಳಿಕೆ ಉಳಿಕೆ ಅದನ್ನ ಇಲ್ಲಿಗೆ ಬಳಸ್ಕೊಂಡು ಇಲ್ಲಿಗೆ ಬಳಸ್ಕೊಂಡು ಅಂದ್ರೆ ಹೆಚ್ಚಿನ ಒಂದು ಖರ್ಚನ್ನು ಬರೋದಿಲ್ಲ ಹೌದು ಅಲ್ವಾ. ಆತರ ಮಾಡ್ತೀವಿ. ಈಗ 1 ಎಕರೆಗೆ 200-300 ಕೋಳಿ ಇದ್ರೆ ಸಾಕು, ಅಥವಾ ನಾಟಿ ಕೋಳಿ 100-150 ಕೋಳಿ ಇದ್ರೆ ಸಾಕು. ಕೋಳಿಗೆ ಏನಾಗ್ತಿವಲ್ಲ, ಕೋಳಿಯಿಂದ ಬರುವಂತ ವೇಸ್ಟೇಜ್ ಏನಿರ್ತಲ್ಲ ಅದರಲ್ಲಿ ಬೇಕಾದಷ್ಟು ಪೀಡು ಕೋಳಿ ಆಹಾರ ಅದೆಲ್ಲ ಅಲ್ಲಿ ಬಿದ್ದಿರುತ್ತೆ. ಹಾಗೆ ಕೋಳಿ ಇಕ್ಕೆಲ್ಲ ಗುಡಿಸಿ ಪಾಣಿ ಹಾಕಿದ್ರೆ ಆ ಮೀನುಗಳು ಆ ಕೋಳಿ ವೇಸ್ಟ್ ಅನ್ನ ತಿನ್ನುತ್ತೆ. ಸೊ ಅದರಿಂದ ಅದಕ್ಕೊಂದು ಫಲವತ್ತತೆ ಆಗುತ್ತೆ. ಮತ್ತೆ ಎರಡನೇದಾಗಿ ಕೋಳಿ ಗೊಬ್ಬರ ಅದೆಲ್ಲ ಹೋಗಿ ಬಾಟಮ್ ಅಲ್ಲಿ ಕುತ್ಕೊಳ್ಳುತ್ತೆ, ಆ ತಳಭಾಗದಲ್ಲಿ ಕೊಳತು, ಮತ್ತೆ ಅದು ಸಸ್ಯಜನ್ಯ ಪ್ರಾಣಿಜನ್ಯ ಅಂತ ಉತ್ಪತ್ತಿ ಆಗುತ್ತೆ. ಇದು ನೈಸರ್ಗಿಕವಾದಂತಹ ಆಹಾರ ಆಗುತ್ತೆ, ಅದನ್ನ ಮೀನು ತಿನ್ನುತ್ತೆ. ಅದೇ ರೀತಿ ಹಂದಿನೂ ಅಷ್ಟೇನೆ, ಹಂದಿಗೆ ಹಾಕುವಂತ ವೇಸ್ಟೇಜು, ಹಂದಿನಲ್ಲಿ ಬರುವಂತ ಸಗಣಿ, ಇವನ್ನೆಲ್ಲವೂ ಮೀನು ಸಾಕಾಣಿಕೆ ಕೃಷಿ ಹೊಂಡಕ್ಕೆ ಬಿಟ್ಟಾಗ ಸೊ ಅದರಿಂದನೂ ಆ ವೇಸ್ಟೇಜ್ನೆಲ್ಲ ತಿನ್ನುತ್ತೆ. ಬಟ್ ಜಾಸ್ತಿ ಎಷ್ಟು ಜಾಸ್ತಿ ಜಾಸ್ತಿ ಬಿಡಬಾರದು, ನೋಡಿಕೊಂಡು ಲಿಮಿಟ್ ಆಗಿ ಎಷ್ಟು ಮೀನು ಬಿಟ್ಟಿದೀವಿ, ಎಷ್ಟು ಕೃಷಿ ಹೊಂಡ ಅಳತೆ ಇದೆ, ಅದಕ್ಕೆ ಅನುಗುಣವಾಗಿ ಆ ವೇಸ್ಟೇಜ್ ಬಿಡಬೇಕು. ಯಾಕಂದ್ರೆ ಹಂದಿ ಸಾಕಾಣಿಕೆ ನಮ್ಮ ಪ್ರಕಾರ 1 ಎಕರೆಗೆ 8 ಹಂದಿದು ವೇಸ್ಟೇಜ್ ಸಾಕಾಗುತ್ತೆ. ನಾವು 10-20 ಒಂದು ಕಾಲ್ ಎಕರೆ ಇರ್ತದೆ, ಅಥವಾ 10 ಗುಂಟೆ ಕೃಷಿ ಹೊಂಡ ಇರ್ತದೆ, ಅಷ್ಟೊಂದು ವೇಸ್ಟ್ ಬಿಡ್ತಾ ಇದ್ರೆ ನೀರು ಪೊಲ್ಯೂಟೆಡ್ ಆಗುತ್ತೆ. ಸೊ ಅದು ಹೆಚ್ಚಾಗುತ್ತೆ, ಜೀರ್ಣಿಸ್ಕೊಳ್ಳಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬಿಡ್ತದೆ ನೀರಿನ ಒಂದು ಕಾನ್ಸಂಟ್ರೇಷನ್ ವೇಸ್ಟೇಜ್ ಇದ್ದು. ಸೊ ಆಗ ಏನಾಗುತ್ತೆ, ನೀರದ್ದು ಪೊಲ್ಯೂಟೆಡ್ ಆಗುತ್ತೆ, ಸಮಸ್ಯೆ ಕಲುಷಿತಗೊಳ್ಳುತ್ತೆ, ಅದು ಸಮಸ್ಯೆ ಆಗುತ್ತೆ. ಆ ನೀರಿನಲ್ಲಿ ಮೀನು ಬದುಕಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಎಷ್ಟು ಆಳ ಉದ್ದ ಮತ್ತೆ ಅಗಲದ ಕೃಷಿ ಹೊಂಡವನ್ನು ಮಾಡ್ಕೊಂಡಿದ್ವಿ ಅದಕ್ಕೆ ಪೂರಕವಾಗಿ ನಾವು ಆಹಾರವನ್ನ ಪೂರೈಕೆಯನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಹೇಳ್ತಾ ಇದ್ರಿ. ಈಗ ತಾವು ಹೇಳಿದ ಹಾಗೇನೆ ಇತ್ತೀಚೆಗೆ ಒಂದು ಹೊಸ ತಳಿ ಬಂದಿದೆ ಅಂತ ಹೇಳಿ, ಅಂತಂದ್ರೆ ಜಿಲೇಬಿ ಮೀನು ಅಂತ ಸಾಮಾನ್ಯವಾಗಿ ಕರೀತಾರೆ, ಅದನ್ನ ತಿಲಾಪಿಯಾ ಅಂತ ಹೇಳಿ ವೈಜ್ಞಾನಿಕವಾದಂತಹ ಹೆಸರು. ಈ ಹೊಸ ತಳಿ ಬಗ್ಗೆ ವಿಚಾರಗಳನ್ನ ತಿಳಿಸ್ಕೊಡಿ. ಈಗಾಗಲೇ ತಿಲಾಪಿ ಅನ್ನೋದು 2-3-4 ವರ್ಷದಿಂದ ಅದು ಪರಿಚಯ ಆಗಿದೆ. ಒಂದು ಏನಂತಂದ್ರೆ ಕಡಿಮೆ ನೀರಿನಲ್ಲಿ ಬೆಳೆಯುವಂತ ಮೀನು ಅದು. ಒಂದ್ ಏನಾಗ್ತಿವ ಅಂತಂದ್ರೆ ನಾವು ಬೇರೆ ತಳಿಗಳು ತಮ್ಗೆ ಹೇಳ್ದ ಹಾಗೆ 1 ಎಕರೆಗೆ 5,000 ಮೀನು ಮರಿ ಅಂತ ಹೇಳಿದೆ ನಾನು. ಅದೇ ಈ ತಿಲಾಪಿ ಆದರೆ ಅದರ ತ್ರಿಬ್ಬಲ್ ಬಿಡಬಹುದು, ಒಂದು ಸ್ಕ್ವೇರ್ ಮೀಟರ್ಗೆ ನಮ್ದು ಈ ಕಟ್ಲಾ ರೋಹು ಆದ್ರೆ ಒಂದು ಮೀನ್ ಬರಂಗ್ ನೋಡ್ಕೊಬೇಕು, ಈ ತಿಲಾಪಿ ಆದ್ರೆ ಒಂದು ಸ್ಕ್ವೇರ್ ಮೀಟರ್ಗೆ 5-6 ಮೀನ್ ಮರಿ ಬಿಡಬಹುದು. ಕೆಲವು ಕೃಷಿ ಹೊಂಡಗಳಲ್ಲಿ ಒಂದು 6 ತಿಂಗಳಿಗೆಲ್ಲ ಸರ್, ನಮ್ದು ಕೃಷಿ ಹೊಂಡ ಇದೆ ಮಳೆಗಾಲ ತುಂಬುತ್ತೆ, ಒಂದು 6-8 ತಿಂಗಳವರೆಗೂ ನೀರು ಇರ್ತದೆ ಸರ್, ಆಮೇಲೆ ಡ್ರೈ ಆಗ್ಬಿಡ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಮೀನಿಗೆ ನಾನು ಆಗಲೇ ಹೇಳಿದೆ ಒಂದು ವರ್ಷ ಬೇಕು ಅಂತ ಹೇಳಿದೆ. ಸೊ ಆದ್ರೆ ತಿಲಾಪಿಯಾಗೆ ಒಂದು 6-7 ತಿಂಗಳಿಗೆಲ್ಲ ಒಂದು ಸರಾಸರಿ ಅವರೇಜ್ 400-500 ಗ್ರಾಮ್ ಬರುತ್ತೆ. ಸೊ ಅದನ್ನ ಟ್ರೆಡಿಷನಲ್ ಆಗಿ ನಮ್ಗೆ ಇನ್ಕಮ್ ಬರಂಗಾಗುತ್ತೆ, ಜೊತೆಗೆ ಒಂದು ಆಹಾರ ಸಿಗಂಗಾಗುತ್ತೆ. ಸೊ ಅದರಿಂದ ಮತ್ತೆ ಇದು ಟೇಬಲ್ ಪರ್ಪಸ್ ತುಂಬಾ ಒಳ್ಳೇದು, ಇದು ಯಾವುದು ತಿಲಾಪಿ ರುಚಿಕರವಾಗಿರ್ತದೆ. ಸೊ ಟೇಬಲ್ ಪರ್ಪಸ್ ಗೆ ಭಾರಿ ಬೇಡಿಕೆ ಇದೆ. ಸೊ ಅದರಿಂದ ಇದು ಒಂದು ರೈತರಿಗೆ ಆದಾಯ ತಂದುಕೊಡುವಂತ ತಳಿ ಅಂತ ಹೇಳಬಹುದು. ಅಂದ್ರೆ ಶೀಘ್ರವಾದಂತಹ ಬೆಳವಣಿಗೆ ರೈತರಿಗೆ ತಕ್ಷಣದಲ್ಲಿ ಅಂತಂದ್ರೆ ಒಂದು 4-5 ತಿಂಗಳಲ್ಲಿ 6 ತಿಂಗಳಲ್ಲಿ ಕಟಾವು ಬಂದಿರ್ತದೆ. ಬೇರೆ ತಳಿಗಳಾದ್ರೆ ಒಂದು ವರ್ಷ ಬೇಕು. ರೈತ ಬಾಂಧವರಿಗೆ ಇತ್ತೀಚೆಗೆ ಪರಿಚಯ ಆಗಿರ್ತಕ್ಕಂತಹ ತಿಲಾಪಿಯ ಅಂತಂತಂದ್ರೆ ಏನು ಈ ಜಿಲೇಬಿ ಮೀನ್ ಇದೆ ಇದರ ಸಾಗುವಳಿ ಕಡೆ ಗಮನವನ್ನು ಹರಿಸಬಹುದು ಅಂತ ಹೇಳ್ತಾರೆ. ನಾವು ನೀವು ಕಂಡ ಹಾಗೆ ನಮ್ಮ ರೈತ ಬಾಂಧವರೆಲ್ಲ ನೋಡಿರೋ ಹಾಗೆ ಯಾವುದೇ ಬೆಳೆಯನ್ನ ಬೆಳೆಯಲೇ ಅಥವಾ ಯಾವುದೇ ಕೃಷಿಯನ್ನ ಮಾಡಲಿ ರೋಗ ಮತ್ತೆ ಕೀಟಗಳ ಹಾವಳಿ ಹೆಚ್ಚಿರುತ್ತೆ. ಹಾಗೇನೇ ಈ ಮೀನು ಸಾಕಾಣಿಕೆಯಲ್ಲಿ ರೋಗಗಳೇನಾದ್ರು ಕಾಣಿಸ್ಕೊಳ್ತಾರೆ, ಯಾವೆಲ್ಲ ರೋಗಗಳು ಕಾಣಿಸ್ಕೊಳ್ಬಹುದು ಮತ್ತೆ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತಾರೆ ಸರ್? ಒಂದು ಮೀನಿಗೆ ರೋಗ ಬರೋದು ಎಲ್ಲಿ ಅಂತಂದ್ರೆ ನೀರು ಕಲುಷಿತಗೊಂಡಾಗ. ನೀರು ಯಾವಾಗ ಕಲುಷಿತಗೊಳ್ತದೋ, ನೀರು ಯಾವಾಗ ಕಪ್ಪು ಬಣ್ಣಕ್ಕೆ ಬರ್ತದೋ, ನೀರಿನಲ್ಲಿ ತುಂಬಾ ಥಿಕ್ನೆಸ್ ಮಂದ ಆಗಿ ಉಸಿರಾಡಕ್ಕಾಗಲ್ವೋ ಅಂತ ಟೈಮ್ ಅಲ್ಲಿ ಮೀನ್ ಸಾಯ್ತಾವ ಅಷ್ಟೇನೆ. ಸೊ ಇಲ್ಲಿ ನೀರು ತಿಳಿಯಾಗಿದ್ದು, ನೀರು ನಿರ್ವಹಣೆ ಚೆನ್ನಾಗಿದ್ದು, ಸರಿಯಾದ ಆಹಾರ ಪೂರೈಕೆ ಮಾಡಿದಾಗ, ಮತ್ತೆ ಯಾವುದೇ ತರಹದ ಗಲೀಜು ನೀರು ಅಂದ್ರೆ ಈ ಚರಂಡಿ ನೀರು ಅಂತೀವಲ್ಲ ಅಂತ ನೀರುಗಳನ್ನ ಬಿಟ್ಟಾಗ ಕೆಲವೊಂದು ಸಮಸ್ಯೆಗಳಾಗುತ್ತೆ. ಅದು ಬಿಟ್ರೆ ಮೀನಿಗೆ ರೋಗ ಬರೋದು ಬಹಳ ಬಹಳ ಬಹಳ ಕಡಿಮೆ. ಕೆಲವೊಂದು ರೈತರು ಬರ್ತಾರೆ ಸರ್, ನಮ್ಮ ಅಲ್ಲಿ ಮೀನುಗಳು ಸಾಯ್ತಾ ಇದಾವೆ ಸರ್, ಎಲ್ಲ ತೇಲಾಡ್ತಾ ಇದಾವೆ ಸರ್ ಅಂತ. ಅದು ಕಾರಣ ಏನಂತಂದ್ರೆ ನಮ್ಗೆ ಗೊತ್ತೇ ಆಗಿರಲ್ಲ, ಯಾವ್ದೋ ಒಂದು ವಿಷಕಾರಿಯಾದಂತ ಔಷಧಿ ಹೊಡೆದಿರ್ತಾರೆ ಬೇರೆ ಪಕ್ಕದಲ್ಲಿರುವಂತ ಹೊಲ ಗದ್ದೆ ಇರುವಂತವ್ರು ತೋಟ ಇರುವಂತವ್ರು ವಿಷಕಾರಿಯಾಗಿರುವಂತ ಬಾಟ್ಲು ಉಪಯೋಗಿಸಿದಾದ ನಂತರ ಅದನ್ನ ಅಲ್ಲೆಲ್ಲ ಬಿಸಾಕಿರ್ತಾರೆ, ಅದು ಗಾಳಿಗೋ ನೀರಿಗೋ ಬಂದು ಅದರಲ್ಲಿ ಮಿಕ್ಸ್ ಆಗುವಂತದ್ದು. ಮತ್ತೆ ಈ ಔಷಧಿ ಹೊಡಲಿಕ್ಕೆ ಬಳಸಿರ್ತಕ್ಕಂತ ಪಾತ್ರೆಗಳು ತಂದು ಅಲ್ಲಿ ತೊಳೆಯುವಂತದ್ದು, ಅಂತ ಸಂದರ್ಭದಲ್ಲಿ ಆ ವಿಷಕಾರಿ ಅಂಶ ತಿಂದ್ರೆ ಅವು ನ್ಯಾಚುರಲ್ ಸಾಯ್ತವೆ. ಆ ಮತ್ತೆ ರೋಗ ಅಂತಂತಂದ್ರೆ ತಾವು ಹೇಳಿದ ಹಾಗೆ ನೀರು ತುಂಬಾ ಪುಲುಟಿಡದಾಗ ಕೂಲಿಸಿತಗೊಂಡಾಗ ಅದು ಆಗ ಸಾಯ್ತವೆ. ಜೊತೆಗೆ ಆ ಮೀನೇನಾದ್ರೂ ಸುತ್ತಿದೆ ಅಂತ ಗೊತ್ತಾದಾಗ ಅದು ಬಾಯಿ ಓಪನ್ ಆಗಿ ಬಿದ್ದಿರ್ತದೆ, ಆಗ ಅದು ಗಾಳಿಯ ಸಮಸ್ಯೆ ಆಗಿ ಆಕ್ಸಿಜನ್ ಡಿಪ್ಲೇಷನ್ ಆಗಿ. ಆ ಆಕ್ಸಿಜನ್ ಡಿಪ್ಲೇಷನ್ ಯಾವಾಗುತ್ತಂತಂದ್ರೆ ನೀರು ತಿಳಿಯಾಗಿಲ್ಲದ ಕಾರಣ, ನೀರು ಸುಮಾರು ಎಲ್ಲ ನೀರು ಬಂದು ಪುಲುಟಿ ಆಗಿ ನೀರು ಎಷ್ಟೋ ದಿನದ ಸ್ಟಾಕ್ ಆಗಿ ಈಗೇನಾಗಿದೆ, ನಾವು 3-4 ತಿಂಗಳಿಗೊಮ್ಮೆ ನೀರು ಬದಲಾವಣೆ ಆಗ್ತಾ ಇರಬೇಕು. ತುಂಬಾ ಡೈಲಿನೂ ಬದಲಾವಣೆ ಆಗಬಾರದು, ದಿನ ನೀರು ಹೊಸ ನೀರು ಬರೋದು ಹಳೆ ನೀರು ಹೋಗ್ತಾ ಇದ್ರೂ ತೊಂದ್ರೆನೆ, ಯಾಕಂದ್ರೆ ಅದರಲ್ಲಿರುವಂತ ಪೋಷಕಾಂಶಗಳೆಲ್ಲ ಹೋಗ್ತಾ ಇರ್ತವೆ, ಮೀನಿಗೆ ಬೇಕಾದಂತ ಪೋಷಕಾಂಶ ಅದಿರ್ತವೆ. ಅದರಿಂದ 2-3 ತಿಂಗಳು ಮೇಲ್ಪಟ್ಟು ಒಂದ್ಸರಿ ನೀರು ಬದಲಾವಣೆ ಮಾಡಿದ್ರೆ ಬಹಳ ಒಳ್ಳೇದು. ಒಂದು 50% ನೀರು ತೆಗಿಬೇಕು, 50% ನೀರು. ಇಲ್ಲಿ ಪ್ರಮುಖವಾಗಿ ನಮ್ಮ ರೈತ ಬಾಂಧವರು ಗಮನಿಸ್ಕೋಬೇಕು ಏನು ಅಂತಂದ್ರೆ, ಈ ಮೀನಿನ ಸಾಕಾಣಿಕೆಯಲ್ಲಿ ರೋಗ ಬರುತ್ತೆ ಅನ್ನೋದಾದ್ರೆ ಬಹಳ ಮುಖ್ಯ ಕಾರಣ ನೀರು ಕಲುಷಿತಗೊಂಡ್ರೆ ಮಾತ್ರ ರೋಗ ಬರುತ್ತೆ, ಇಲ್ಲಾಂತಂದ್ರೆ ಯಾವ್ದೇ ರೀತಿಯ ರೋಗ ಬರಲ್ಲ ಅನ್ನೋ ವಿಚಾರವನ್ನ ಮನದಟ್ಟು ಮಾಡ್ಕೋಬೇಕಾಗುತ್ತೆ. ಸರ್, ಈಗ ಅಂತಿಮವಾಗಿ ನಮ್ಮ ರೈತ ಬಾಂಧವರಿಗೆ ಕಾಡೋ ಪ್ರಶ್ನೆ ಏನು ಅಂತಂದ್ರೆ, ಮೀನಿನ ಮರಿಗಳು ಎಲ್ಲಿ ಸಿಗುತ್ತೆ, ಅದಕ್ಕೆ ಬೆಲೆ ಎಷ್ಟಿರುತ್ತೆ, ಇದನ್ನ ನಾವು ಹೇಗೆ ತಗೊಂಡ್ಬರೋದು ಅನ್ನೋ ವಿಚಾರವನ್ನ ನಮ್ಮ ರೈತ ಬಾಂಧವರಿಗೆ ಕಾಡ್ತಾ ಇದೆ. ಈಗ ಅವ್ರು ಸಾಕ್ಬೇಕು ಅಂತ ಅನ್ಕೊಂಡಿರ್ತಾರೆ, ಆದ್ರೆ ಅವ್ರಿಗೆ ಸರಿಯಾದಂತ ಮಾಹಿತಿ ಇರಲ್ಲ, ಎಲ್ಲಿ ಸಿಗುತ್ತೆ, ಎಲ್ಲಿ ಹೋಗ್ಬೇಕು, ಮತ್ತೆ ರೇಟ್ ಎಷ್ಟಿರುತ್ತೆ ಏನೋ ಅಂತ ಒಂದು ಗೊಂದಲದಲ್ಲಿರ್ತಾರೆ. ಈ ವಿಚಾರವನ್ನು ತಿಳ್ಸ್ಕೊಳ್ಳಿ, ಮೀನ್ ಮರಿಗಳು ಎಲ್ಲಿ ಸಿಗುತ್ತೆ, ಹಾಗೇನೆ ಇದ್ರ ಬೆಲೆ ಎಷ್ಟಿರುತ್ತೆ ಅಂತ ಹೇಳಿ. ಸರ್, ಇದು ರೈತರಿಗೆ ತುಂಬಾ ಉಪಯುಕ್ತವಾದಂತಹ ಮಾಹಿತಿ. ನಾವು ಇಷ್ಟೆಲ್ಲ ಹೇಳಿದ್ರು, ಮೊದಲನೇದಾಗಿ ಮೀನು ಮರಿ ಎಲ್ಲಿ ಸಿಗ್ಬೇಕು ಅದೇ ಇಂಪಾರ್ಟೆಂಟ್ ಅಲ್ವಾ. ಎಷ್ಟೋ ರೈತರಿಗೆ ಮೀನು ಮರಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರೋದಿಲ್ಲ. ಹೌದು, ಅದಕ್ಕಾಗಿ ನಾನು ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದಿಷ್ಟೇನೆ, ಅವರು ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮೀನು ಮರಿ ಸಿಗೋದಿಲ್ಲ, ಅವ್ರು ಯಾವುದೇ ಟೈಮಲ್ಲಿ ಫೋನ್ ಮಾಡಿದ್ರೆ ಎಲ್ಲಿ ಸಿಗುತ್ತೆ ಅನ್ನೋದು ಮಾಹಿತಿ ಅಂತ ನಮ್ಮಲ್ಲಿ ಸಿಗುತ್ತೆ. ನಮ್ಮಲ್ಲಿ ಕಂಡಕ್ಟ್ ಮಾಡಬಹುದು, ನಮ್ಮ ಫೋನ್ ಮಾಡಿದ್ರೆ ನಾವು ಎಲ್ಲಿ ಸಿಗುತ್ತೆ ಅಂತ ವಿಚಾರಣೆ ಮಾಡಿ ಹೇಳ್ತೀವಿ. ಯಾಕಂತಂದ್ರೆ ಈಗಾಗಲೇ ಮೀನು ಮರಿ ನಮ್ಮ ಮೀನುಗಾರಿಕೆ ಇಲಾಖೆ ವತಿಯಿಂದ ಕೆಲವೊಂದು ಮೀನು ಪಾಲನಾ ಕೇಂದ್ರಗಳಿದ್ದಾವೆ. ಹಾಸನ ಸಿಟಿನಲ್ಲಿ ಇದೆ, ಶ್ರೀರಾಮ್ ದೇವರ ಕಟ್ಟೆ ಸರ್ ಕಟ್ಟೆ ಅಂತೀವಿ, ಅಲ್ಲಿ ಸಿಗುತ್ತೆ. ಆಮೇಲೆ ಗೊರೂರು ಅಲ್ಲಿ ಮೀನು ಪಾಲನಾ ಕೇಂದ್ರ ಇದೆ, ಅಲ್ಲಿ ಸಿಗುತ್ತೆ. ಮತ್ತೆ ಚನ್ನರಾಯಪಟ್ಟಣದಲ್ಲಿ ಇದೆ, ಮತ್ತೆ ಬೇಲೂರಲ್ಲಿ ಇದೆ, ಮತ್ತೆ ಇನ್ನು ಕೆಲವು ಖಾಸಗಿ ಸಂಸ್ಥೆಗಳು. ಜೊತೆಗೆ ನಮಗೆ ಅತ್ಯಧಿಕವಾಗಿ ಈಗ 10 ಎಕರೆ 15 ಎಕರೆ ಕೆರೆ ಮಾಡ್ಕೊಂಡಿದ್ದೀವಿ ಅಂತ ಅಂದಾಗ ಅಂತವ್ರಿಗೆ ಇನ್ನೂ ಜಾಸ್ತಿ ಬೇಕಾಗುತ್ತೆ. 1 ಲಕ್ಷ 2 ಲಕ್ಷ 3 ಲಕ್ಷ 4 ಲಕ್ಷ ಅವರು ಮೀನು ಮರಿಬೇಕಾಗುತ್ತೆ. ಅಂತ ಟೈಮಲ್ಲಿ ಅವರು ನಮ್ಮ ನಿಯರ್ ಭದ್ರಾವತಿ ಹತ್ರ BRP ಪ್ರಾಜೆಕ್ಟ್ ಅಂತಿದೆ, ಅಲ್ಲಿ ಮೀನು ಮರಿ ಉತ್ಪಾದನಾ ಕೇಂದ್ರ ಇದೆ, ಅಲ್ಲಿಗೆ ನೇರವಾಗಿ ಹೋಗಬಹುದು. ಜೊತೆಗೆ ಹೆಸರುಗಡ್ಡದಲ್ಲಿ ಒಂದು ಉತ್ತಮವಾದಂತಹ ತಳಿಗಳು, ಅಲ್ಲಿ ಹೊಸ ಹೊಸ ತಳಿಗಳು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಒಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಹೋದ್ರೆ ಸಿಗೋದಿಲ್ಲ, ಮಾಹಿತಿ ಪಡ್ಕೊಂಡು ಫೋನ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಲ್ಲಿ ಹೋದ್ರೆ ಅವರು ಉತ್ತಮವಾದಂತಹ ತಳಿಗಳು ಕೊಡ್ತಾ ಇದ್ದಾರೆ, ಅಲ್ಲಿ ಸಿಗುತ್ತೆ. ಮತ್ತೆ ಕಬಿನಿ ಅಂತಿದೆ ನಮ್ಮ HD Kote ಹತ್ರ, ಅಲ್ಲಿ ಆ ಡ್ಯಾಮ್ ಅಲ್ಲಿ ಮೀನು ಉತ್ಪಾದನಾ ಕೇಂದ್ರಗಳು ಅವಲ್ಲವೆ, ಅಲ್ಲಿ ಮೀನು ಮರಿ ಸಿಗುತ್ತೆ. ಜೊತೆಗೆ ಹ್ಯಾರಂಗಿ ಡ್ಯಾಮ್ ಹತ್ರ ಕೆಲವು ತಳಿಗಳನ್ನು ಮೀನು ಉತ್ಪಾದನೆ ಮಾಡ್ತಾ ಇದ್ದಾರೆ, ಅಲ್ಲಿ ಸಿಗುತ್ತೆ. ಈ ರೀತಿ ಕೆಲವೊಂದು ಕಡೆ ನಮ್ಗೆ ಅವೈಲೇಬಿಲಿಟಿ ಇದೆ. ಆಲ್ಮೋಸ್ಟ್ ಆಲ್ ನಮ್ಗೆ ಮೀನು ಮರಿ ಲಭ್ಯತೆ ಸಿಗೋದು ಜೂನ್ ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ, ಆಗಸ್ಟ್ ಪೀಕ್ ಆಗಿ ಸಿಗುತ್ತೆ, ಸೆಪ್ಟೆಂಬರ್ ಎಂಡ್ ವರೆಗೂ ಸಿಗುತ್ತೆ. ಸೆಪ್ಟೆಂಬರ್ ಮುಗಿದ ನಂತರ ಕೆಲವೇ ಕೆಲವು ತಳಿಗಳು ಲಭ್ಯತೆ ಇರುತ್ತದೆ. ಇದು ಬಹಳ ಮುಖ್ಯವಾದಂತಹ ಅಂಶ. ಹೌದು, ನಮ್ಮ ರೈತ ಬಂದವರು ಗಮನಿಸ್ಕೋಬೇಕು, ಮೀನು ಮರಿಗಳ ಲಭ್ಯತೆ ಸಾಕಷ್ಟು ಇದೆ, ಮತ್ತೆ ಪಾಲನಾ ಕೇಂದ್ರಗಳಿದೆ, ಖಾಸಗಿ ಕೇಂದ್ರಗಳಲ್ಲೂ ಕೂಡ ಮೀನು ಮರಿ ಸಿಗುತ್ತೆ. ಆದ್ರೆ ಯಾವ ಸಂದರ್ಭದಲ್ಲಿ ನಾವು ಮೀನು ಮರಿಯನ್ನ ಸಾಗಾಣಿಕೆ ಮಾಡಲಿಕ್ಕೆ ಬಳಸ್ಕೋಬೇಕು ಅನ್ನೋದನ್ನ ಗಮನಿಸ್ಕೋಬೇಕು. ಸರ್, ಅಂತಿಮವಾಗಿ ನಮ್ಮ ರೈತ ಬಾಂಧವರಿಗೆ ಈ ಮೀನು ಸಾಕಾಣಿಕೆ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮ್ಮ ರೈತ ಬಾಂಧವರಿಗೆ ಹಾಸನ ಜಿಲ್ಲೆ ಸಮೃದ್ಧವಾಗಿದೆ. ನಿಮ್ಮಲ್ಲಿ ಕೆಲವೊಂದು ಮಾಹಿತಿ ಸಿಗದೇ ಇರಬಹುದು, ಕೃಷಿ ವನಗಳು ಇರ್ತವೆ, ಎಸ್ಪೆಷಲಿ ನಮ್ಮ ಸಕ್ಲೇಶ್ ಭಾಗದಲ್ಲಿ ಅತಿ ಹೆಚ್ಚು ಕೃಷಿ ವನಗಳು ಇರ್ತವೆ. ನಿಮ್ಗೆ ಏನೇ ಮಾಹಿತಿ ಇದ್ರೆ ನಮ್ಮನ್ನು ಸಂಪರ್ಕಿಸಿ, ಮೀನು ಸಾಕಾಣಿಕೆ ಮಾಡಿ ಕಡಿಮೆ ವೆಚ್ಚದಲ್ಲಿ ಮಾಡುವಂತದ್ದು. ಈ ಒಂದು ಪ್ರಾಣಿನ ನೀವು ಸಾಕಾಣಿಕೆ ಮಾಡಿದ್ರೆ ಡೈಲಿ ದಿನ ಬೆಳಗ್ಗೆ ದಿನ ಸಂಜೆ ನೋಡ್ತಾ ಇರಬೇಕು, ಅದೇ ಮೀನಿಗೆ ಆ ತರ ಇಲ್ಲ. ನೀವು ಒಂದ್ ಸರಿ ಕೊಂಡ್ಕೊಂಡೋಗಿ ಮೀನನ್ನ ನೀರಲ್ಲಿ ಬಿಟ್ರೆ ನೀವು ಒಂದು ವರ್ಷ ಕಡೆ ತಲೆ ಹಾಕಲು ನಡೀತದೆ. ಯಾವಾಗ ಮಧ್ಯ ಮಧ್ಯ ಹೋಗಿ ಒಂದ್ ಸ್ವಲ್ಪ ಆಹಾರ ಕೊಟ್ಟರೆ ಸಾಕು. ಸೊ ಅದು ಬಹಳ ಇಂಪಾರ್ಟೆಂಟ್. ಜೊತೆಗೆ ನೀವು ಅಧಿಕ ಕಡಿಮೆ ಖರ್ಚಲ್ಲಿ ಅಧಿಕ ಲಾಭ ಕೊಡುವಂತದ್ದು ಈ ಮೀನು ಕೃಷಿ. ಪ್ರತಿಯೊಬ್ಬರು ಮಾಡಿ ಪ್ರತಿಯೊಬ್ಬರಿಗೂ ಪೌಷ್ಟಿಕವಾದಂತಹ ಆಹಾರವನ್ನ ನೀವು ಕೊಡಂಗಾಗುತ್ತೆ, ದೇಶ ಸಮೃದ್ಧವಾಗಿರ್ತದೆ. ಮೀನು ಸಾಕಾಣಿಕೆ ಮಾಡಿ ನೀವು ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ನನ್ನ ಈ ಒಂದು ವಿಷಯವನ್ನ ಹೇಳ್ತಾ ಇದ್ದೀನಿ ಸರ್. ಸರ್, ಈ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಮ್ಮ ರೈತ ಬಾಂಧವರು ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ಸರ್, ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, 9964284501. ಸರ್, ಮತ್ತೊಮ್ಮೆ ತಮ್ಮ ಸಂಪರ್ಕಕ್ಕೆ ಸಂಖ್ಯೆಯನ್ನು ತಿಳಿಸಿ. 9964284501. ಈ ನಂಬರ್ಗೆ ಯಾವುದೇ ಸಮಯದಲ್ಲಿ ಕಾಲ್ ಮಾಡಬಹುದು, ವಿಷಯ ಅರ್ಥಕೊಂಬಹುದು. ಒಳ್ಳೇದು ಸರ್. ಇದುವರೆಗೆ ಕೃಷಿ ಹೊಂಡಗಳು ಮತ್ತು ಕೊಳಗಳಲ್ಲಿ ಮೀನು ಸಾಕಾಣಿಕೆಯನ್ನ ಮಾಡೋದ್ರಿಂದ ಯಾವ ರೀತಿಯ ಲಾಭವನ್ನು ಮಾಡಿಕೊಳ್ಳಬಹುದು ನಮ್ಮ ರೈತ ಬಾಂಧವರು ಅನ್ನೋ ವಿಚಾರವನ್ನ ತಿಳಿಸ್ಕೊಟ್ರಿ. ತಮ್ಮೆಲ್ಲ ಈ ಸಮಗ್ರ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ತುಂಬಾ ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇದುವರೆಗೆ ಕೃಷಿ ಹೊಂಡಗಳು ಮತ್ತು ಕೊಳಗಳಲ್ಲಿ ಮೀನು ಸಾಕಾಣಿಕೆ ಈ ಕುರಿತು ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾ ಎಂ ಶಿವಶಂಕರ್ ಅವರೊಂದಿಗೆ ಸಂದರ್ಶನ ಕೇಳುತ್ತಿದ್ದೀರಿ. ಇವರನ್ನು ಸಂದರ್ಶಿಸಿದವರು ಗೋರಾ ರವಿಶಂಕರ್. ಇನ್ನು ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಆಲೂರು ತಾಲೂಕು ಲಕ್ಷ್ಮೀಪುರದ ಯುವ ರೈತ ಮಹಿಳೆ LM ಚೈತ್ರ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಇನ್ನು ಸಮಯ ಆಗ್ತಾ ಬಂತು. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕೃಷಿ